18 ವರ್ಷ ಎಪಿಯುಸಿ ಗಂಟಲು ಹೋದೆ, 18 ವರ್ಷ ಆದಮೇಲೆ ನಾನು ವ್ಯವಸಾಯಕ್ಕೆ ಇಳಿದೆ. ಅಲ್ಲಿಂದ ನಿರಂತರವಾಗಿ ವ್ಯವಸಾಯ ಮಾಡ್ಕೊತೀನಿ, ಜೊತೆಗೆ ನಮ್ಮ ಎಲ್ ಐ ಸಿ ವೃತ್ತಿಲೂ ನಾನು ಇದು ಮಾಡ್ತಾ ಇದ್ದೀನಿ ಸರ್. ಎಷ್ಟು ಎಕರೆ ಭೂಮಿ ಇದೆ, ಏನೆಲ್ಲ ಬೆಳೆ ಇದೆ? ನಮಗೆ ಒಟ್ಟು 4 ಎಕರೆ ಜಮೀನು ಇತ್ತು ಸರ್ ಮೊದಲು, ಈಗ ನಮಗೆ ಒಂದು ಕಲೆಕ್ರೆ ನಮಗೆ ಸ್ವಂತ ಜಮೀನು ಬಂದೈತೆ. ಅದರಲ್ಲಿ 3/4 ಎಕರೆ ತೋಟ ಮಾಡಿದ್ದೀವಿ, ಇನ್ನೊಂದು 1/2 ಎಕರೆಯಷ್ಟು ಭತ್ತಕ್ಕೆ ಇಟ್ಕೊಂಡಿದ್ದೀವಿ ಸರ್. ನೀವು ಮಾತಾಡ್ತಿದ್ದಾಗ ಹೇಳಿದ್ರಿ, ಭೂಮಿ ಕಡಿಮೆ ಇದ್ದರೂ ಅದನ್ನು ನಾವು ವ್ಯವಸ್ಥಿತವಾಗಿ ಬಳಕೆ ಮಾಡಿಕೊಂಡ್ರೆ ಜೀವನಕ್ಕೆ ತೊಂದರೆ ಆಗದಿರೋ ಹಂಗೆ ಬದುಕ್ಬೋದು ಅಂತ. ಹೌದು ಸರ್. ಹೇಳಿ, ಈಗ ನಿಮಗೆ ಬಂದಿದ್ದು ಭೂಮಿ ಕಡಿಮೆನೆ, 1/4 ಎಕರೆ ಬಂತು. ಹೌದು ಸರ್. ಅದರಲ್ಲಿ 3/4 ಎಕರೆ ತೋಟ ಮಾಡಿದ್ದೀವಿ ಸರ್. ಬೆಳೆ ವೈವಿಧ್ಯತೆಯನ್ನು ಕಾಪಾಡ್ಕೊಂಡಿದ್ದೀವಿ. ಹೌದು ಸರ್. ಹೇಳಿ, ನಿಮ್ಮ 3/4 ಎಕರೆ ತೋಟದಲ್ಲಿ ಏನೆಲ್ಲ ಬೆಳೆಗಳನ್ನು ನಾವು ನೋಡ್ಬೋದು? ಸರ್, ಈಗ ನನ್ನ ಜಮೀನಲ್ಲಿ 10 ತೆಂಗಿನ ಮರ ಐತೆ, ಬಾರ್ಡರ್ ಮಾತ್ರ ಹಾಕೊಂಡಿದ್ದೀವಿ, ಮಧ್ಯದಲ್ಲಿ ಅಡಿಕೆ ಐತೆ ಸರ್, 85 ಗಿಡ ಅಡಿಕೆ ಐತೆ, 10 ಗಿಡ ತೆಂಗೈತೆ, ಮತ್ತೆ ಹೊಸದಾಗಿ ಒಂದು 20 ಪ್ಲಾಂಟೇಶನ್ ಮಾಡಿದ್ವಿ ತೆಂಗು. ಅದರೊಳಗೆ ಈಗ ಸದ್ಯಕ್ಕೆ ರಾಗಿ ಬೆಳೀತಾ ಇದ್ದೀವಿ ಸರ್. ಇನ್ನು ಹೊಸದು ಅದೊಂದು 3 ವರ್ಷದ ತೋಟ ಸರ್. ಅದು ಹೋಟೆಲ್ ನನಗೆ ಒಂದು ವರ್ಷದಲ್ಲಿ 1,000 ಕಾಯಿ ಬೀಳ್ತದೆ. 25,000 ರೂಪಾಯಿಗೆ ಅಡಿಕೆ ಕೊಡ್ತಾ ಇದ್ದೀವಿ ಸರ್. ಅದು 85 ಗಿಡ ಐತೆ, 25,000 ಅಡಿಕೆ ಕೊಡ್ತಾ ಇದ್ದೀವಿ. ಕಾಯಿನೆಲ್ಲ ನನಗೊಂದು 30,000 ರೂಪಾಯಿ ಸಿಗ್ತದೆ ಸರ್ ವರ್ಷದಲ್ಲಿ. ಇನ್ನು 1 ಎಕರೆನಲ್ಲಿ ಏನು ಮಾಡಿದ್ದೀರಿ? ಅಷ್ಟೇ ಸರ್. ಅದು 1/2 ಎಕರೆ ನಾವು ಭತ್ತ ಹಾಕೊಂಡಿರ್ತೀವಿ ಸರ್. ಇನ್ನು 1/4 ಎಕರೆಯಲ್ಲಿ ಮಾತ್ರ ಹಳೆ ತೋಟ ಐತೆ, ಇನ್ನು 1/2 ಎಕರೆ ಮಾತ್ರ ಈಗ ಹೊಸ ಪ್ಲಾಂಟೇಶನ್ ಸರ್. ಅದು ಈಗ ನೀವು ಕೃಷಿ ನಿಮ್ಮ ತಂದೆ ಕಾಲದಿಂದನೂ ಇತ್ತು. ಹೌದು ಸರ್. ಅವರು ಬೆಳೀತಾ ಇದ್ರು. ಹೌದು ಸರ್. ಹಾಗೂ ಈಗ ಏನು ಬದಲಾವಣೆಗಳು ಸರ್? ಆಗ ಏನಾಗದೆ ಅಂದರೆ ಹಳೆ ಏನಿತ್ತು ತಂತ್ರಜ್ಞಾನ ಇತ್ತು, ಹಂಗೆ ನಡೀತಾ ಇತ್ತು. ಈಗೆಲ್ಲ ನಾವು ನ್ಯೂ ಟೆಕ್ನಾಲಜಿ ಬಳಸ್ಕೊಂಡು ಹೊಸ ಇದು ಮಾಡ್ತಾ ಇದ್ದೀವಿ ಸರ್. ಅಂದರೆ ಏನಪ್ಪ ಅಂದರೆ ನಾವು ಸಾವಯವ ಗೊಬ್ಬರ ಜಾಸ್ತಿ ಮಾಡ್ತಾ ಇದ್ವಿ, ಇದು ಅಪ್ಸಣ್ಣ ಹಾಕೋದು, ಉರುಳಿ ಹಾಕೋದು, ಈ ಥರದಲ್ಲಿ ನಾವು ಭೂಮಿಗೆ ಇದು ಸಾವಯವ ಪದಾರ್ಥಗಳ ಒದಗಿಸ್ತಾ ಇದ್ದೀವಿ ಸರ್. ಆಮೇಲೆ ಕಬ್ಬನ ತರಗು ಪಕ್ಕದಲ್ಲಿ ಅಕ್ಕಪಕ್ಕ ಕಬ್ಬನ ಗದ್ದೆ ಇದ್ದಲ್ಲ, ಕಬ್ಬು ಕಟಾವು ಮಾಡಿದಾಗ ತರಗ ಹಾಕ್ತೀವಿ ಸರ್ ನಾವು ಬೆಡ್ ಮೇಲೆ. ಏನೈತೆ ನಿಧಾನವಾಗಿ ಕರಗ್ತದೆ, ಆಮೇಲೆ ಭೂಮಿ ತೇವಾಂಶ ಆರ್ದಂಗೆ ನೋಡ್ಕೊತದೆ ಸರ್. ಅದು ನಾವೊಂದು ಸ್ವಲ್ಪ ನೀರು ಲೇಟಾಗಿ ಕೊಟ್ಟರು ತರಗು ಇದು ನೀರು ನಿರ್ವಹಣೆ ಮಾಡ್ತದೆ, ನಮ್ಗೆ ಒಳ್ಳೆ ಗೊಬ್ಬರ ಆಯ್ತದೆ, ಎರೆಹುಳುಗಳು ಮತ್ತು ಜೀವಾಣುಗಳು ಡೆವಲಪ್ ಆಗೋಕ್ಕೆ ಅನುಕೂಲ ಮಾಡಿಕೊಡ್ತದೆ ಸರ್. ಅದು ಸಾಮಾನ್ಯವಾಗಿ ಈ ಇಲಾಖೆ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಸಂಶೋಧನಾ ಸಂಸ್ಥೆಗಳು ಇವರು ನಡೆಸುವಂತಹ ತರಬೇತಿ ಕಾರ್ಯಕ್ರಮಗಳಲ್ಲೂ ನೀವು ನಿರಂತರವಾಗಿ ಭಾಗವಹಿಸ್ತಾ ಇರ್ತೀರಿ, ಕಾಯಂ ಪ್ರತಿನಿಧಿಯಾಗಿ ನೀವು ಇರ್ತೀರಿ. ಹೌದು ಸರ್. 2016 ನನಗೆ ಆಕಾಶವಾಣಿ ನಂಟು ಸರ್ ಕೇಶವಮೂರ್ತಿ ಅಂತ ಇದ್ರು, ಆಗ್ಲಿಂದ 2016 ಆಕಾಶವಾಣಿ ನಂಟು ನನಗೈತೆ. ಅವತ್ತಿಂದಲೂ ಸಂದರ್ಶನಗಳು ಅವು ಇವು, ಆಮೇಲೆ ರೈತರನ್ನ VC ಫಾರಂಗೆ ಆಗ್ಬೋದು, ಆಮೇಲೆ ಗೌರ್ಮೆಂಟ್ ಸರ್ಕಾರಿ ತರಬೇತಿಗೆ ಏನು ರೈತರಿಗೆ ತರಬೇತಿ ಕೊಡ್ತಾರೆ, ನನ್ನ ಜೊತೆಗೆ ನಾನು ರೈತರನ್ನ ಕರ್ಕೊಂಡು ಹೋಗ್ತೀನಿ ಸರ್ ಅಲ್ಲಿಗೆ. ಹೇಳಿ, ಏನೆಲ್ಲ ಕಲ್ತಿದ್ದೀರಿ ಈ ರೀತಿಯ ಒಂದು ತರಬೇತಿ ಕಾರ್ಯಕ್ರಮ? ನಾನು ಜಮೀನಿಗಾಗುವಷ್ಟು ಬಳಸ್ಕೊಂಡಿದ್ದೀನಿ, ಹೆಚ್ಚಿಗೆ ನಾನು ನನಗಿಂತ ಇನ್ನು ನಾನು ಈ ಇರೋದೇಶದಿಂದ ನಾನು ಸಾಮಾಜಿಕ ಏನು ನನಗೆ ಸೋಷಿಯಲ್ ವರ್ಕ್ಸ್ ಮಾಡ್ತೀನಿ ಸರ್. ನಾನು ಏನು ಜನಗಳನ್ನ ಕರ್ಕೊಂಡು ಹೋಗೋದು, ನಾನು ಒಬ್ಬನೇ ಬೆಳಿಬಾರ್ದು ಅಂತಲ್ಲ, ನನ್ನ ನಿನ್ಗುಟ್ಟ ಇನ್ನೊಂದು ಸ್ವಲ್ಪ ಇನ್ನೂ 10 ರೈತರು ನಾನು ಮುಂದೆ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಈಗ ತರಬೇತಿ ಸಂಸ್ಥೆಗಳು ಇರ್ತವೆ ರೈತರಿಗೆ ತರಬೇತಿ ಕೊಡುವಂಥ ಜಾಗಗಳು, ಆಮೇಲೆ VC ಫಾರಮು, ಇನ್ನು ಎಲ್ಲ ಈ ಥರದ ತರಬೇತಿ ಕೊಡೋದಕ್ಕೆಲ್ಲ ರೈತರನ್ನ ಕರ್ಕೊಂಡು ಹೋಗ್ತೀನಿ ಸರ್. 2 ದಿನ ಆಗಿರ್ಬೋದು, 3 ದಿನ ಆಗಿರ್ಬೋದು, 1 ದಿನ ತರಬೇತಿ ಆಗಿರ್ಬೋದು, ಅದು ನನ್ನ ಜೊತೆ ಕರ್ಕೊಂಡೋಗಿ ಅವ್ರಿಗೆ ತರಬೇತಿ ಕೊಡಿಸ್ತೀನಿ ಸರ್. ಅಂದರೆ ತಂತ್ರಜ್ಞಾನ ನಾವೊಬ್ಬರೇ ತಿಳ್ಕೊಂಡ್ರೆ ಸಾಲದು, ಬೇರೆಯವರು ಅದನ್ನು ತಿಳ್ಕೊಳ್ಳಿ ಅಳವಡಿಸ್ಕೊಳ್ಳಿ. ಆಮೇಲೆ ಲಕ್ಷ್ಮೀದೇವಮ್ಮ ಅವರು ಮೊದಲು ಮಾಮೂಲಿ ಆರ್ಡಿನರಿಯಾಗಿ ಇದು ಮಾಡ್ಕೊಂಡಿದ್ರು, ವ್ಯವಸಾಯ ಮಾಡ್ಕೊಂಡಿದ್ರು ಸರ್. ಈಗ ನಾವು ಆಕಾಶವಾಣಿಗೆ ನಂಟು ಬೆಳೆಸ್ಕೊಂಡ್ಮೇಲೆ ಈಗ ಅವ್ರಿಗೂ ಒಂದು ರಾಜ್ಯಪಾಲರು ಗೌರವಿಸಿದ್ರು ಅವ್ರನ್ನ, ಆಮೇಲೆ ಕೃಷಿ ಪಂಡಿತ ಪ್ರಶಸ್ತಿನೂ ಬಂತು ನಮ್ಗೆ, ಆ ಮಟ್ಟಕ್ಕೆ ತಗೊಂಡೋದ್ವಿ ಸರ್ ಅವ್ರನ್ನ. ಪ್ರತಿಯೊಂದು ಎಲ್ಲೂ ಹೋದ್ರೂ ನಾವು ಅವ್ರನ್ನ ಜೊತೆಲಿ ಕರ್ಕೊಂಡೋಗಿ ಅವರು ಅಳವಡಿಸ್ಕೊಂಡ್ರು ಸರ್, ಅವರು ತಂತ್ರಜ್ಞಾನ ಅಳವಡಿಸ್ಕೊಂಡು ಇದರಲ್ಲಿ ಬೆಳ್ಕೊಂಬಂದ್ರು ಸರ್ ಅವರು. ಹೋಟೆಲ್ ಅವ್ರಿಗೆ ಕೃಷಿ ಪಂಡಿತ ಪ್ರಶಸ್ತಿನೂ ಬಂತು, ಆಮೇಲೆ ರಾಜ್ಯಪಾಲರು ಗೌರವಿಸಿದ್ರು ಕರ್ಕೊಂಡು ಇದರಲ್ಲಿ ಬ್ಯಾಂಕ್ವೆಟ್ ಹಾಲಲ್ಲಿ ಎಲ್ಲನೂ ಮಾಡಿದ್ರು ಸರ್ ಅವ್ರಿಗೆ. ನಮ್ಮ ಬೆಳೆಸಿದ್ದೀವಿ ಸರ್, ನಮ್ಮ ಜೊತೆಲಿ ಇರೋವಂಥ ರೈತರುಗಳನ್ನ ಒಂದು ಉನ್ನತವಾಗಿ ಬೆಳೆಸಿದ್ದೀವಿ. ನಿಂಗರಾಜೇಗೌಡ್ರೆ, ನೀವು ಮಡುವಿನಕೊಡಿ ಗ್ರಾಮದಲ್ಲಿದ್ದರೂ ಸಹ KR ಪೇಟೆ ತಾಲೂಕು ಪೂರ್ತಿ ನಿಮಗೆ ಪರಿಚಯ ಆಗಿರುತ್ತೆ. ಹೌದು ಸರ್. ಹೌದು. ಅಲ್ಲಿ ಕೃಷಿಯಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ, ಏನೆಲ್ಲ ಅವಕಾಶಗಳಿದೆ, ತಂತ್ರಜ್ಞಾನ ಏನು ಹೊಸದು ಬಂದಿದೆ, ಇದೆಲ್ಲ ನಿಮಗೆ ಮಾಹಿತಿ ಇದ್ದೇ ಇರುತ್ತೆ. ಹೌದು ಸರ್. ಹೌದು. ಈಗ ನೀವೇ ನೋಡಿದ ಹಾಗೆ ಕೃಷಿ ಬದುಕಿನಲ್ಲಿ ಒಬ್ಬ ಯಶಸ್ವಿ ಆಗಬೇಕಾದ್ರೆ ಯಾವ ರೀತಿಯ ಒಂದು ಮನಸ್ಥಿತಿ ಇರಬೇಕಾಗುತ್ತೆ? ಸರ್, ಆದಷ್ಟು ಕೃಷಿಗೆ ಒತ್ತು ಕೊಡ್ಬೇಕು ಸರ್ ಹೆಚ್ಚಿಗೆ. ಕೃಷಿ ಯಾವುದೇ ಒಂದು ಇದು ಹುಟ್ಟಬೇಕಂದ್ರೆ ಕೃಷಿಲಿ, ಯಾವುದೇ ಒಂದು ಕೈಗಾರಿಕೆ ಆಗಲಿ, ಯಾವುದೇ ಒಂದು ಬೆಳಿಬೇಕು ಅಂದರೆ ಮೂಲ ಕೃಷಿ. ಕೃಷಿಲಿ ಹೆಚ್ಚಿಗೆ ಜನಗಳ ಅದ ಅಳವಡಿಸ್ಕೊಂಡು ಪ್ರತಿಯೊಂದು ಉತ್ಪನ್ನನೂ ಏನಿದ್ರಿ ಯಾವುದೇ ಕೈಗಾರಿಕೆ ಹೋಗ್ಬೇಕಾದ್ರೂ ಮೂಲ ಕೃಷಿ ಇಲ್ಲಿ ಯಾವ ರೈತ ಎಷ್ಟು ಅವನು ಇದು ಮಾಡ್ತಾನೆ ಅಷ್ಟು ಕೈಗಾರಿಕೆಗೆ ಹೋಯ್ತಾರೆ ಸರ್. ಒಂದೊಂದು ರೂಪದಲ್ಲಿ ಸಾವಿರಾರು ಕವಲುಗಳು ಕೃಷಿಯಿಂದಲೇ ಹುಟ್ಟುತ್ತವೆ ಸರ್. ಹಂಗಾಗಿ ಯಾವುದೇ ಒಂದು ಕೈಗಾರಿಕೆ ಬೆಳಿಬೇಕಾಗಿಲ್ಲ, ಯಾವುದೇ ಒಂದು ರೈತ ಬೆಳಿಬೇಕಂದ್ರೆ ಮೂಲ ಕೃಷಿ. ನಾವು ಚೆನ್ನಾಗಿ ಕೃಷಿನ ನೋಡ್ಕೊಂಡು ಹೋದರೆ ನಮಗೆ ಯಾವುದೇ ಥರದ ತೊಂದರೆ ತಪ್ಪದೇ ಬರೋದಿಲ್ಲ ಸರ್. ಒಂದು ಹಣಕಾಸು ಮುಗ್ಗಟ್ಟಾಗ್ಬೋದು, ಯಾವುದೇ ಆದರೂ ಕೃಷಿ ನಿರ್ವಹಿಸ್ತದೆ. ಮತ್ತು ಜೊತೆಗೆ ನಾವು ಹಸು ಸಾಕಣೆ ಆಗ್ಬೋದು, ಮೇಕೆ ಸಾಕಣೆ, ಹಿಂಗೆ ಬೇರೆ ಬೇರೆ ವೃತ್ತಿನೂ ಅವಲಂಬಿಸ್ಕೋಬೇಕು ಸರ್. ನೀವು ಹಸು ಸಾಕಿದ್ದೀರಾ? ಇಲ್ಲ ಸರ್, ನಮ್ಮ ತಮ್ಮ ನೋಡ್ಕೋತಿದೆ. ನಾವು ಜೀವ ವಿಮಾ ಪ್ರತಿನಿಧಿಯ ಕೆಆರ್ಪಟ್ಟೆ ಬ್ರಾಂಚಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದಷ್ಟು ನಾನು ತೋಟ ನಿರ್ವಹಣೆ ಮತ್ತೆ ತೋಟದಲ್ಲಿ ಬಾಳೆ ಇದು ಬೇರೆ ಬೇರೆ ಬೆಳೆ ಉಪ ಬೆಳೆಗಳನ್ನ ಹಾಕೊಂಡು ನಾನು ಬೆಳೆ ವೈವಿಧ್ಯತೆ ಬಗ್ಗೆ ಈಗ ನಾನು ತೆಂಗು ಇದೆ ಸರ್, ಅದು ತೆಂಗು ಅದೇ ಮತ್ತೆ ಬಾಳೆ ಇದೆ, ಅಡಕೆ ಇದೆ, ಆಮೇಲೆ ಇದು ಭತ್ತ ಹಾಕೋ ಜಮೀನಲ್ಲಿ ನಾವು ಒಂದ್ಸರಿ ಭತ್ತ ಬೆಳ್ಕೋತೀವಿ. ಮತ್ತೆ ಜನವರಿಯಿಂದ ಜೂನ್ ಗಂಟ ಅಲ್ಲಿ ಆ ಮಧ್ಯದಲ್ಲೇ ಇದು ಬೆಳಿತೀವಿ ಸರ್. ಅಲಸಂದೆ ಹಾಗೂ ಹೆಸರು ಉದ್ದು ಈ ಥರದ ದ್ವಿದಳ ಧಾನ್ಯ ಬೆಳಿತೀವಿ ಸರ್. ಅವೆಲ್ಲ ಮನೆ ಬಳಕೆಗೆ ಹಾಕ್ತವೆ. ಇದಕ್ಕೆಲ್ಲ ಮಾರಾಟ ವ್ಯವಸ್ಥೆ ಬಗ್ಗೆ ಏನು? ಮಾರಾಟ ನಮ್ಮ ನಮ್ಮ ಜಾಗದಲ್ಲೇ ಬರ್ತಾರೆ ಸರ್ ಇವರು, ದಲ್ಲಾಳಿಗಳೆಲ್ಲ ಬರ್ತಾರೆ ಮಾರಾಟಕ್ಕೆ. ನಾವು ನಮ್ಮ ನಾವು ಕೆಆರ್ಪೇಟೆ ಬ್ರಾಂಚಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಎದುರುಗಡೆ ಎಲ್ಲ ಸಂತೆ ಐತೆ, ಅಲ್ಲೇ ದಿನ ನೋಡ್ತಾ ಇರ್ತೀವಿ ಸರ್. ನಮ್ಮ ಆಫೀಸ್ ಬೈ ಎದುರುಗಡೆ ಸಂತೆ ಐತೆ, ಮಾರ್ಕೆಟ್ ಐತೆ, ಅಲ್ಲಿ ಬೆಳೆಗಳು ಎಷ್ಟು ಯಾವ್ಯಾವ ಬೆಳೆ ಎಷ್ಟು ರೇಟ್ ಹೋಯ್ತದೆ ಅಂತ ನೋಡ್ತಾ ಇರ್ತೀವಿ ಸರ್. ಹಂಗಾಗಿ ಒಂದಿಷ್ಟು ಊರಿನಲ್ಲಿ ಹೆಚ್ಚು ಕಮ್ಮಿ ಇದು ಮಾಡ್ತೀವಿ. ಅಕಸ್ಮಾತ್ ಅವ್ರು ನಮಗೆ ರೇಟಿಗೆ ಬರಲಿಲ್ಲ ಅಂದರೆ ನಾವೇ ಮಾರ್ಕೆಟಿಗೆ ಹಾಕ್ತೀವಿ ಸರ್. ಒಂದು ಕಾ ತಡ್ನಿ ಆಗ್ಬೋದು, ಅಲಸಂದೆ, ಹೆಸರು, ಉದ್ದು, ಯಾವುದೇ ಬೆಳೆ ಬೆಳೆದ್ರು ಸಂತೆ ಇದಕ್ಕೆ ಹಾಕ್ತೀವಿ ಸರ್ ಮಾರ್ಕೆಟಿಗೆ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ನಾವು ಗಂಡ ಹೆಂಡತಿ ಇಬ್ಬರು ಮನೇಲಿ ವ್ಯವಸಾಯ ಮಾಡ್ತೀವಿ ಸರ್. ಇನ್ನು ಬಾಕಿ ಟೈಮಲ್ಲಿ ಎಲ್ ಐ ಸಿ ವೃತ್ತಿ ಮಾಡ್ಕೊಂಡು ಹೋಗಿ. ನಿಮ್ಮ ಶ್ರೀಮತಿಯವರು ಕೃಷಿಗೆ ಸಂಬಂಧಪಟ್ಟಿದ್ದು ಏನೆಲ್ಲ ಕೆಲಸ ಮಾಡ್ತಾರೆ? ಎಲ್ಲ ಕೆಲಸನೂ ಮಾಡ್ತಾರೆ ಸರ್. ಯಾವಾಗಲೂ ನಾವು ಜೊತೆಲೆ ಎಲ್ಲ ಇದಕ್ಕೂ ಗದ್ದೆಗೆಲ್ಲ ಕೆಲಸ ಮಾಡ್ತೀವಿ. ಬೆಳಿಗ್ಗೆ ಹೋದರೆ 10 ಗಂಟೆಗಂಟ ಕೆಲಸ ಮಾಡ್ತೀವಿ, ಮತ್ತೆ 4 ಗಂಟೆಯಿಂದ 6 ಗಂಟೆ ಕೆಲಸ ಮಾಡ್ತೀವಿ ಸರ್. ಇನ್ನು ಒಂದು 2-3 ದಿನ ನಾನು ಜನರಲ್ ಆಗಿ ಎಲ್ ಐ ಸಿ ಬಿಸ್ನೆಸ್ಗೆ ಹೋಗ್ತೀನಿ ಸರ್. ಕೆಲಸದಾಗೆಲ್ಲ ಇದು ಕೃಷಿ ಕೆಲಸ ಅಂತ ನಿಲ್ಸೋದಿಲ್ಲ, ಅವು ಮುಗಿಸ್ಕೊಂಡು ಬಿಡುವಿನ ವೇಳೆಯಲ್ಲಿ ಎಲ್ ಐ ಸಿ ಇದು ಪ್ರತಿನಿಧಿಯ ಕೆಲಸ. ಅಂದರೆ ನಿಮ್ಮ ಕ್ಷೇತ್ರದ ವಿಸ್ತೀರ್ಣ ಕಡಿಮೆ ಇರೋದ್ರಿಂದ ಗಂಡ ಹೆಂಡತಿ ಇದೆ ಸರ್. ನಾವು ಯಾವುದೇ ಆಳ್ನು ನಾವು ಗದ್ದೆಗೆ ಸೇರಿಸೋದಿಲ್ಲ ಸರ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ಬರ್ತಾರೆ, ಯಾವಾಗ್ಲೂ ಹೋಯ್ತಾರೆ. ಹಂಗಾಗಿ ನಮ್ ಕೆಲ್ಸನೂ ಮುಗಿಯೋದಿಲ್ಲ. ನಮ್ಗೆ ಏನ್ ಬೇಕು, ಎಷ್ಟು ದಿನ, 2 ದಿನ 3 ದಿನ ಎಷ್ಟು ಬೇಗ ನಮ್ ಕೆಲಸ ಆಯ್ತದೆ ಕೃಷಿ ಕೆಲಸ, ಅಷ್ಟು ಮುಗಿಸ್ಬಿಟ್ಟು ನಾನು ಬಿಸ್ನೆಸ್ ಹೋಗ್ತೀನಿ ಸರ್. ಲಾಭದಾಯಕ ಅಂತ ಅನ್ಸುತ್ತಾ ನಿಮಗೆ? ಹೌದು ಸರ್, ಹೌದು. ಹೆಚ್ಚು ಕಾಸು ಬರೋದು ಯಾವ್ದು ನಿಮ್ಗೆ ಕೃಷಿ? ನಮ್ಗೆ ತೆಂಗು ಸರ್, ತೆಂಗು ಅಡಿಕೆ ಎರಡು ಐತೆ. ಎರಡು ಸರಾಸರಿ ಒಂದು ಮರದಲ್ಲಿ ಎಷ್ಟು ಕಾಯಿ ಇರುತ್ತೆ? ನಮ್ಮದ್ರಲ್ಲಿ 80-100 ಬರುತ್ತೆ ಸರ್ ಒಂದು ಮರ. ನಿಂಗರಾಜೇಗೌಡ ನಿರ್ವಹಣೆ ಹೆಂಗೆ ಮಾಡ್ತೀರಿ ನೀವು ಮರಗಳದ್ದು, ತೆಂಗಿನ ಮರಗಳದ್ದು? ತೆಂಗಿನ ಮರ ಅಂದರೆ ನಾವು ಸರ್ ಇದು ಮನೆ ಗೊಬ್ಬರ ಹಾಕ್ತೀವಿ, ಅದ್ರ ಜೊತೆಗೆ ಹೆಚ್ಚಿಗೆ ನಾವು ಈ ಅಪ್ಸಣ್ಬು ಆಮೇಲೆ ಹುರುಳಿ ಎರಡು ಮಿಕ್ಸಲ್ಲಿ ಬೆಳಿತೀವಿ ಸರ್. ಅದು ಅಲ್ಲ ಯಾವಾಗ ಹೂ ಬಂತು ಅಂದಾಗ ಎಲ್ಲ ಮಲ್ಚಿಂಗ್ ಮಾಡ್ತೀವಿ ಸರ್ ಅಲ್ಲೇ. ಮತ್ತು ಹೊರಗಡೆ ಕಬ್ಬನ್ ತರ್ಗೂ ಆ ಜಮೀನೊಳಗೆ ಹಾಕ್ತೀವಿ ಸರ್. ಅಡಕೆ ತೆಂಗಾಗಲ್ಲ, ಬಾಳೆ ಮೂರು ಐತೆ, ಮಧ್ಯದ ಸಾಲಿಗೆ ಹೊಸ್ತೀವಿ ಸರ್, ಹೊದಿಕೆ ಮಾಡ್ತೀವಿ. ಈಗ ನಿಮ್ಮ ಊಟಕ್ಕೆ ಬೇಕಾದಂತ ಭತ್ತನು ನೀವೇ ನಾವೇ ಬೆಳ್ಕೊಂತೀವಿ ಸರ್. 1/2 ಎಕರೆ ಜಮೀನು ಐತೆ, ಅದನ್ನ ಬೆಳ್ಕೊಂತೀವಿ ಸರ್. ಕುಟುಂಬಕ್ಕೆ ಬೇಕಾದ ಮೂಲಭೂತ ಅವಶ್ಯಕತೆ. ಈಗ ಈ ಟೈಮ್ ಈ ಬೇಸಿಗೆ ಬೆಳೆಯಲ್ಲಿ ರಾಗಿ ಕಾಳುಗಳು ಬೆಳ್ಕೊಳ್ತೀವಿ. ಇನ್ನು ಜೂನ್ ಇಂದ ಡಿಸೆಂಬರ್ ಗಂಟ ಭತ್ತ ಹಾಕ್ತೀವಿ ಸರ್. ಇನ್ನು ಸಾವಯವ ಅಂಶಗಳನ್ನು ಹೆಚ್ಚಿಗೆ ಇಟ್ಕೊಳ್ಳೋದ್ರಿಂದ ಮುಂದಿನ ಪೀಳಿಗೆಗೆ ಆರೋಗ್ಯಯುಕ್ತವಾದ ಭೂಮಿಯನ್ನು ನಾವು ಹಸ್ತಾಂತರಿಸ್ಬೋದು ಅಂತ. ಹೌದು, ಹೌದು ಸರ್. ನೀವು ಸಹ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ, ಹೋಗಿದ್ದೀವಿ, ನೋಡಿದ್ದೀವಿ ಸರ್. ಇದ್ರ ಬಗ್ಗೆ ಏನು ನಿಮ್ಮ ಚಿಂತನೆ ಸರ್? ಇಲ್ಲಿ ಏನಪ್ಪ ಅಂದರೆ ನಾವು ಯಾವುದೇ ಒಂದು ತರಬೇತಿಗೆ ಹೋಗಲಿ ಎಲ್ಲೇ ಹೋಗಲಿ ಅಲ್ಲಿ ಏನು ಅವ್ರು ಅಳವಡಿಸ್ಕೊಂಡವ್ರೆ ಅದು ಅಳವಡಿಸ್ಕೋಬೇಕು ಸರ್. ನಾವು ಒಂದು ಅರ್ಧ ಅವ್ರು ಏನು ಒಂದು 100 ಭಾಗ ಮಾಡಿರ್ತಾರಲ್ಲ, ಒಂದು 40% ಅವರು ಅಳವಡಿಸ್ಕೋಬೇಕು. ಆಮೇಲೆ ಯಾವಾಗ ಅವರು ಅಳವಡಿಸ್ಕೊಂಡ್ರು ಅವ್ರು ಹೋಯ್ತಾ ಹೋಯ್ತಾ ಅವರೇ ಅಳವಡಿಸ್ಕೋತಾರೆ ಸರ್ ಅದು. ಯಾಕೆಂದರೆ ಇಳುವರಿ ನೋಡ್ತಾ ಇರ್ತಾರೆ, ಹೊಸ ಹೊಸ ಯಂತ್ರೋಪಕರಣಗಳನ್ನ ನೋಡ್ತಾ ಇರ್ತಾರೆ ಕಣ್ಣಲ್ಲಿ. ಆಮೇಲೆ ಯಾರು ಬೇಸಾಯ ಯಾವ ಥರ ಮಾಡ್ತಾರೆ ಅದು ನೋಡ್ತಾ ಇರ್ತಾರೆ. ಹಂಗಾಗಿ ಟೆಕ್ನಾಲಜಿ ಏನು ನೋಡ್ತಾರೆ ಇವತ್ತು ಅದು ಅಳವಡಿಸ್ಕೋಬೇಕು ಸರ್. ಅದು ಅಳವಡಿಸ್ಕೋತು ಅಂದರೆ ಕೃಷಿಗೆ ಒಳ್ಳೆ ಬೆಲೆ ಐತೆ ಸರ್. ಈಗ ನೀವು ಒಟ್ಟು ಕುಟುಂಬದಲ್ಲಿ ಇದ್ರಿ? ಹೌದು ಸರ್. ಆವಾಗ ಭೂಮಿನೂ ಜಾಸ್ತಿ ಇತ್ತು. ಹೌದು. ಎಷ್ಟೆಕರೆ ಇತ್ತು ಅಂದ್ರೆ ನೀವು? 3-4 ಎಕರೆ ಇತ್ತು ಸರ್. 4 ಎಕರೆ ಇತ್ತು. ಎಷ್ಟು ಜನ ನೀವು ಅಣ್ಣ ತಮ್ಮ? ನಾವು 3 ಜನ ಸರ್. 3 ಜನ. 3 ಜನಕ್ಕೆ ಭಾಗ ಆದ್ಮೇಲೆ 1 ಎಕರೆ 1 ಎಕರೆ ಬಂದೈತೆ ಸರ್. ಅವ್ರುಗಳು ಏನೆಲ್ಲ ಕೃಷಿ ಮಾಡ್ತಾ ಇದ್ದಾರೆ? ಎಲ್ಲ ಸೇಮ್ ಮಾಡ್ತಾ ಇದ್ದೀವಿ ಸರ್. ಅವ್ರಿಗೂ ನನ್ನಂಗೆ ತೋಟ ಐತೆ, ಅವರು ನಮ್ಗಿಂತ ಚೆನ್ನಾಗೆ ಮಾಡ್ತಾರೆ. ಯಾಕೆಂದ್ರೆ ನಾನು ಹೊರಗಡೆ ಹೋಗ್ತಾ ಇರ್ತೀನಿ, ಪೂರ್ಣವಾಗಿ ಅಲ್ಲೇ ತೊಡಗಿಸ್ಕೊ. ಹೌದು ಸರ್, ಪೂರ್ಣವಾಗಿ ತೊಡಗಿಸ್ಕೊತಾರೆ. ನಾವು ಸ್ವಲ್ಪ ಮಧ್ಯ ಬಿಡು ಮಾಡಿಕೊಂಡು ನಾವು ಎಲ್ ಐ ಸಿ ವೃತ್ತಿಗೆ ಹೋಗ್ತಾ ಇರ್ತೀನಿ ಸರ್. ಉಪವೃತ್ತಿ ಇರೋದ್ರಿಂದ ನಿಮಗೆ ಹಣಕಾಸಿನ ಮುಗ್ಗಟ್ಟೇನಿಲ್ಲ, ಏನಿಲ್ಲ ಸರ್, ನಮ್ಗೆ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೃಷಿಯನ್ನೇ ನಂಬಿ, ಹೌದು ಸರ್, ಇಷ್ಟೇ ಭೂಮಿಯನ್ನ ಇಟ್ಕೊಂಡು ಒಬ್ಬ ಸ್ವಾವಲಂಬನೆಯಿಂದ ಬದುಕು ನಡೆಸಬಹುದಾ? ನಿಮ್ಮ ಅಭಿಪ್ರಾಯ ಏನು ಸರ್? ಕೃಷಿ ಮಾಡಬೇಕು, ಕೃಷಿ ಮಾಡ್ದೇನೆ ಅಂದರೆ ಮೂಲ ಕೃಷಿನೇ ಬೇಕು. ಅಂದರೆ ಏನಪ್ಪ ಅಂದರೆ ಉನ್ನತವಾಗಿ ಮಾಡಬೇಕು, ಇದು ಆಳ್ಗಳು ಕರ್ಕೊಂಡು ಕೃಷಿ ಮಾಡೋದಲ್ಲ, ಸ್ವಂತ ನಾವೇ ಜಮೀನ್ಗೆ ಹೋಗ್ಬೇಕು ಸರ್. ಇದು ಮತ್ತೆ ದಿನ ಜಮೀನ್ಗೆ ಹೋದ್ರೆ ಅದರಲ್ಲಿ ಏನು ಆಗೋಗಳು ನಮಗೆ ಗೊತ್ತಾಯ್ತಾ ಇರ್ತವೆ, ಯಾವತ್ತೋ ಹೋಗೋದು ಯಾವತ್ತೋ ಬಿಡೋದು ಅಂತಲ್ಲ ಸರ್. ಪ್ರತಿಯೊಂದು ದಿನಾನು ಜಮೀನ್ಗೆ ಹೋಗಿ ಒಂದು ರೌಂಡ್ ಹಾಕೋಬಂದ್ಬಿಟ್ರೆ ಏನು ಮಾಡಬೇಕು, ಏನು ಕೇಳ್ತವೆ ಭೂಮಿ, ಒಂದು ನೀರು ಹಾಯಿಸೋದಾಗ್ಬೋದು, ಒಂದು ಏನೇ ಮಾಡಿದ್ರು ನಮಗೆ ಒಂದು ರೋಗ ರುಚಿನ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರ್ತದೆ ಸರ್. ಯಾವತ್ತೋ ಗದ್ದೆಗೆ ಹೋಗಿ ಇದು ಮಾಡೋದಕ್ಕೆ ಇದಾಗೋದಿಲ್ಲ ಸರ್. ಅದು ರೈತ ಆದಮೇಲೆ ಪ್ರತಿಯೊಂದು ದಿನ ಒಂದು ದಿನಾನಾದ್ರೂ ಒಂದು ರೌಂಡ್ ಹಾಕೊಂಡ್ಬರ್ಬೇಕು ಕೆಲಸ ಮಾಡ್ತಿದ್ರೆ. ಇನ್ನು ಖರ್ಚು ವೆಚ್ಚ, ವರ್ಷ ವರ್ಷಕ್ಕೂ ರಾಸಾಯನಿಕಗಳ ಮೇಲೆ ಹಾಕುವಂಥ ಖರ್ಚು ಜಾಸ್ತಿ ಆಗ್ತಿದೆಯೋ ಕಡಿಮೆ ಆಗ್ತಿದೆಯೋ? ನಾವು ಆದಷ್ಟು ಕಡಿಮೆ ಮಾಡ್ಕೊಂಬರ್ತಾ ಇದ್ದೀವಿ ಸರ್. ಏನಕ್ಕೆ ಅಂದರೆ, ಇವತ್ತು ಯಾವುದೇ ಒಂದು ರಾಸಾಯನಿಕ ಕೆಮಿಕಲ್ಸ್ ಹಾಕೋದ್ರಿಂದ ನಮ್ಮ ಭೂಮಿನೂ ಹಾಳಾಗ್ತದೆ, ಅದೊಂದು ನಮ್ಮ ದೃಷ್ಟಿಲಿ ಐತೆ. ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ ಸರ್. ಹಂಗಾಗಿ ನಾವು ಆದಷ್ಟು ಸಾವಯವ ಉತ್ಪನ್ನಗಳನ್ನ ಜಾಸ್ತಿ ಬಳಸ್ತಾ ಇದ್ದೀವಿ ಸರ್ ಜಮೀನಿಗೆ. ಹಂಗ ಆಮೇಲೆ ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಯಾವುದೇ ಒಂದು ಬೇರೆ ಥರದ ಕ್ರಿಮಿಕೀಟಗಳ ಅದಕ್ಕೆ ನಾವು ಔಷಧಿ ಬಳಸ್ತಾ ಇಲ್ಲ ಸರ್ ಹೆಚ್ಚಿಗೆ. ಎಷ್ಟೋ ಜನ ಬರೀ ಔಷಧಿನೇ ಹೊಡ್ಕೊಂಡು ಭೂಮಿ ಎಲ್ಲ ಬರಡಾಗಿ ಕೂತೈತೆ ಸರ್. ಈಗ ಏನು ಮಾಡ್ತಾರೆ, ಈಗ ಯಾವುದೋ ಒಂದು ಸ್ವಲ್ಪ ಕೀಟ ಬಿದ್ದಿರ್ತದೆ, ಹೋಗಿ ಔಷಧಿ ಹೊಡೆಯದೆ ಪರಿಪಾಠ ಮಾಡ್ಕೊಂಬಿಟ್ರೆ ಸ್ವಲ್ಪ ಜನ, ಹೆಚ್ಚಿಗೆ ತರಕಾರಿ ಆಗಲಿ ಬೇರೆ ಇದಕ್ಕೆಲ್ಲ ಸಿಕ್ಕಾಬಟ್ಟೆ ಕೆಮಿಕಲ್ಸ್ ಬಳಸ್ತಾ ಇದೆ ಸರ್. ಅವೆಲ್ಲ ಮಾಡಬಾರ್ದು ಸರ್ಕೆ. ತರಕಾರಿ ಬೆಳೆಯ ಬಗ್ಗೆ ನೀವೇನು ಪ್ರಯತ್ನ ಪಟ್ಟಿಲ್ವ? ಇಲ್ಲ ಸರ್, ನಾವು ಹೆಚ್ಚಿಗೆ ಮಾಡೋಕೆ ಹೋಗಿಲ್ಲ. ನಿಮಗಿರೋ ಸಮಯದ ಇದ್ರೆ ಸಮಯ ನಮಗೆ ಸಮಯನೇ ಕಮ್ಮಿ ಸರ್. ಆಮೇಲೆ ನಮ್ಮ ಮೈಸೂರು ಆಕಾಶವಾಣಿ ನಾನು ಕೇಳ್ಕೊಂಡು ಆಗಲೇ ನಾನು ಸುಮಾರು 70 ದಶಕದಿಂದ ಕೇಳ್ಕೊಂಬತ್ತಾ ಇರೋದು. ಹಂಗಾಗಿ ಮೈಸೂರು ಆಕಾಶವಾಣಿ ಕಡೆಯಿಂದಲೇ ನಾನು LIC ಏಜೆಂಟ್ ಆಗಿದ್ದೆ ಸರ್. ಅಲ್ಲಿ ಭಾರತೀಯ ಇದು 1997 ಸರ್, ಜೀವ ವಿಮಾ ಜೀವನ ಸುಗಮ ಅಂತ ಸೀರಿಯಲ್ ಬರ್ತಾ ಇತ್ತು ಸರ್ ಬೆಳಿಗ್ಗೆ ಹೊತ್ತು. ಆದ ಕಾರ್ಯಕ್ರಮ ಕೇಳ್ಕೊಂಡು ಆಕಾಶವಾಣಿಗೆ ಪತ್ರ ಬರೀತಾ ಇದೆ ಸರ್. ವಾರಕ್ಕೊಂದು ಪತ್ರ ಕಾರ್ಯಕ್ರಮ ನಡೆಯೋದು, ವಾರಕ್ಕೊಂದು ಪತ್ರ ಬರೀತಾ ಇದ್ದೆ. ಹಂಗಾಗಿ ಆಮೇಲೆ ಕೊನೆಗೆ ಒಂದು ಸ್ವಲ್ಪ ಒಂದು 2 ಪಾಲಿಸಿ ಬಗ್ಗೆ ಒಂದು ಸರಿ ಇದಾಗ್ಬಿಡ್ತು, ಹಂಗೆ ನನಗೆ ಗೊತ್ತಾಗಿಲ್ಲ. ಆಗ ನಮ್ಮ LIC ಆಫೀಸ್ಗೆ ಹೋದೆ. ಹೋದಾಗ ಅವರು ಎಲ್ಲನೂ ಅದೇನು ಬೇಕು ನಾವು ಮಾಡ್ತೀವಿ, ಅದಕ್ಕೆ ಆಯಿತು ನೀನು ಆಕಾಶವಾಣಿನ ಕೇಳಪ್ಪ, ನಮ್ಮ LIC ಏಜೆಂಟ್ ಕೆಲಸ ಮಾಡು ಅಂತ ಅಂದ್ಬಿಟ್ಟು ಇದು ಮಾಡಿದೆ ಸರ್. ಆಗ ಆಯ್ತು ಅಂದ್ಬಿಟ್ಟು ಅವಾಗ ಇನ್ನು ಕಾರ್ಯಕ್ರಮ ನಡೀತಲೇ ಇದ್ದು ನಾನು ಆಗ ಅವ್ರೇನು ಮಾಡಿದ್ರು, ಅವತ್ತೇ ಏಜೆಂಟ್ ಕೊಟ್ಬಿಟ್ರು ಸರ್ ನಾನು ಓದಿಸ. ಆಗ ಅವತ್ತೇ ಏಜೆಂಟ್ ತಗೊಂಡು ಈಗ ಒಂದು ನನಗೆ ಆಕಾಶವಾಣಿ ಕಡೆಯಿಂದ ಒಂದು ಉದ್ಯೋಗ ಸಿಕ್ತಂಗೆ ಆಯ್ತು ಸರ್. ಆಕಾಶವಾಣಿ ಕೇಳುಗನಾಗಿ ನೀವು? ಹೌದು ಸರ್. ಜಿಯೋ ವಿಮಾಯ ಪ್ರತಿನಿಧಿಯಾಗಿ ಪ್ರತಿನಿಧಿಯಾಗೂ ಸಹ ಆಯ್ಕೆ ಆದ. ಹೌದು ಸರ್. ಆಕಾಶವಾಣಿಯಿಂದ ಏನೆಲ್ಲ ಕೃಷಿಗೆ ಸಂಬಂಧಪಟ್ಟಂಗೆ ನೀವು ಕಲ್ತಿದ್ದೀರಿ? ಎಲ್ಲ ತಂತ್ರಜ್ಞಾನಗಳನ್ನ ಆದಷ್ಟು ಬಳಸ್ಕೊತಾ ಇದ್ದೀನಿ ಸರ್. ಆಮೇಲೆ ನನ್ನ ಜೊತೆಗೆ ನಮ್ಮ ರೈತರಿಗೂ ತರಬೇತಿ ಕೊಡಿಸ್ತಾ ಇದ್ದೀನಿ ಸರ್ ಎಲ್ಲ ಕಡೆಲೂ. ಹಂಗೆ ಆಮೇಲೆ ಸಮಾಜ ಈಗ ಯಾವ್ದಾರು ಈಗ ಬೇರೆ ಶಿವಣ್ಣ ಅಂತ ಕುನ್ನಳ್ಳಿಯವರು ಅವರೇ, ಅವ್ರ ಜೊತೆ ಈಗ ಸಸಿ ನೆಡುವಂಥ ಕಾರ್ಯಕ್ರಮ ಎಲ್ಲ ಫೋನ್ ಮಾಡ್ತಾ ಇರ್ತಾರೆ ಅವರು. ಆ ಸಸಿ ನೆಡ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇರ್ತೀನಿ ಸರ್. ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಸರ್. ಸೋಷಿಯಲ್ ಕೃಷಿ ಒಂದು ಕಡೆ, ಜೊತೆಗೆ ಕೃಷಿಗೆ ಸಂಬಂಧಪಟ್ಟ ಹಾಗೇನೆ ಸಾಮಾಜಿಕವಾಗ. ಹೌದು ಸರ್, ಮಧ್ಯೆ ಯಾವ್ದಾರ ಟೈಮ್ ಸಿಕ್ತಾಗ ಸಾಮಾಜಿಕ ಕಾರ್ಯಕ್ರಮದಲ್ಲೂ ನಾನು ಸೋಷಿಯಲ್ ವರ್ಕ್ ಕೆಲಸನೂ ಮಾಡ್ತೀನಿ ಸರ್. ಈ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ KR Pete ತಾಲೂಕಿನಲ್ಲಿ ತೆಂಗಿನ ಉತ್ಪನ್ನಗಳು, ತೆಂಗಿನಕಾಯಿ ಆಗ್ಬೋದು, ಕೊಬ್ಬರಿ ಆಗ್ಬೋದು, ಇದಕ್ಕೆ ಒಳ್ಳೆಯ ಮಾರುಕಟ್ಟೆ ಇದೆ ಇದೆ ಸರ್ ಹೇಳ್ತಾರೆ ಅಲ್ವಾ? ಹೌದು. ಇದಕ್ಕೆ ಕಾರಣ ಬಹುಶಃ ಅಲ್ಲಿಯ ಒಂದು ಪ್ರಾದೇಶಿಕ ಗುಣಗಳು, ಅಂದರೆ ಮಣ್ಣಿನ ಗುಣ ಆಗ್ಬೋದು, ನೀರಿನ ಗುಣ ಆಗ್ಬೋದು, ಅಥವಾ ಬೆಳೆಯ ಒಂದು ಕೃಷಿ ಕ್ರಮಗಳಾಗ್ಬೋದು, ಅಥವಾ ಅಲ್ಲಿ ಇರೋವಂತಹ ತಳಿಗಳು, ಇವುಗಳೆಲ್ಲ ಆಗ್ಬೋದು. ಹೌದು ಸರ್. ಈ ನಿರಂತರವಾಗಿ ಒಂದು ಒಳ್ಳೆಯ ಮಾರುಕಟ್ಟೆಯನ್ನು ನಾವು ಬೆಳೆದಂತಹ ಉತ್ಪನ್ನಕ್ಕೆ ನಾವು ಇಟ್ಕೊಳ್ಬೇಕಾದ್ರೆ ಯಾವ ರೀತಿಯ ಒಂದು ನಿರ್ವಹಣೆ ಇರಬೇಕಾಗುತ್ತೆ? ತೆಂಗಿನ ತೋಟ ವಾರ್ಷಿಕವಾಗಿ ನೀವೇನು ಮಾಡ್ತೀರಿ ಅದನ್ನು ಹೇಳಿ. ಯಾವಾಗಲೂ ನಾವು ಹಸಿರು ಮೇವನ್ನು ಬೆಳೆ ಹಾಕ್ತೀವಿ ಸರ್. ಅಲ್ಲಿ ಹೆಸರು ಉದ್ದುಗಳು ಈ ಥರದ ಮಧ್ಯದಲ್ಲಿ ಇದು ಮಾಡ್ತೀವಿ. ಆಮೇಲೆ ಹುರುಳಿ ಹಾಕ್ತೀವಿ, ಹೆಚ್ಚಿಗೆ ಅಪ್ಸಣ್ಣ ಹಾಕ್ತಾ ಇರ್ತೀವಿ, ಒಂದು ಸೋಗು ಎಲ್ಲ ಹಾಕ್ತೀವಿ. ಅಷ್ಟು ಆಗ್ತವೆ ಅಂದರೆ ಚೆನ್ನಾಗಿದೆ. ಯಾವಾಗ ಸಾವಯವ ಅಂಶ ಜಾಸ್ತಿ ಭೂಮಿಗೆ ಬೀಳ್ತು ಅಂದರೆ ಜೀವಾಣುಗಳು ಡೆವಲಪ್ ಆಯ್ತಾ ಇರ್ತವೆ, ಮಣ್ಣಿನ ರಚನೆ ಚೆನ್ನಾಗಾಯ್ತಾ ಇರ್ತದೆ, ಭೌತಿಕ ಬದಲಾವಣೆ, ಮಣ್ಣಿನ ಭೌತಿಕ ಬದಲಾವಣೆ ಬದಲಾಯ್ತದೆ, ಜೈವಿಕ ಬದಲಾವಣೆನೂ ಆಗ್ತಾ ಇರ್ತದೆ ಸರ್ ಅಲ್ಲಿ. ಆಮೇಲೆ ನಿಧಾನವಾಗಿ ನಾವು ಏನು ಮಲ್ಚಿಂಗ್ ಮಾಡಿರ್ತೀವಿ ನಿಧಾನ ಕರೆಕ್ಟ್ ಆಗ್ತದೆ, ತೇವಾಂಶ

ಅದೆಲ್ಲ ನೋಡಿದಾಗ ಹೆಂಗ ಅನ್ಸುತ್ತೆ ನಿಮಗೆ? ನನಗೆ ಇನ್ನೂ ನಾನು ಕೃಷಿಲಿ ಮುಂದರಿಬೇಕು, ಇನ್ನೂ ನಾಲ್ಕು ಜನಕ್ಕೆ ಇನ್ನೂ ಸಪೋರ್ಟ್, ಇನ್ನು ಅವ್ರನ್ನ ತಗೊಂಡು ಇನ್ನೊಂದು ಸ್ವಲ್ಪ ಉನ್ನತ ಇದಾಗಿ ಬೆಳೆಸ್ಬೇಕು ರೈತರನ್ನ. ರೈತರಿಗೆ ಯಾವುದೇ ರೀತಿ ಬರಲಿ, ನಾನು ರೈತರಂತಲ್ಲ ಸರ್, ನಮ್ಮ ಎಲ್ ಐ ಸಿಲೂ ಅಷ್ಟೇ, ಯಾವುದೇ ಒಂದು ನಮ್ಮ ಎಲ್ ಐ ಸಿ ಆಫೀಸಿಗೆ ಬಂದಾಗ ಆದಷ್ಟು ನಾನು ಅವ್ರ ಇದೇ ಬಗೆಹರಿಸ್ಕೊಡ್ತೀನಿ ಸರ್. ಯಾವುದೇ ಒಂದು ಸಹಾಯ ಬೇಕಂದರೆ ಆ ರೀತಿಯ ಒಂದು ಸ್ಪಂದನೆ ಇರುತ್ತೆ. ಹೌದು ಸರ್, ಯಾರೇ ರೈತರು ಆಮೇಲೆ ಯಾವುದೇ ಕಾರ್ಯಕ್ರಮ, ಈಗ ಸರಣಿ ಕಾರ್ಯಕ್ರಮ ಸುಮಾರು ಆಗಿದ್ದಾವೆ, ಒಂದು 15-20 ಆಗಿರ್ಬೋದು, ಪ್ರತಿಯೊಂದು ನೋಟ್ಸು ನನ್ನ ಹತ್ರ ಐತೆ, ಯಾರೇ ಬೇಕಾದರೂ ನಂಬರ್ ಬೇಕಾದ್ರೆ ಕೇಳಿದ್ರೆ ನಾನು ಕೊಡ್ತೀನಿ ಸರ್. ಭಾಳ ಸಂತೋಷ ನಿಂಗರಾಜ ಕೊಟ್ರೆ. ಒಟ್ಟಿನಲ್ಲಿ ಆಕಾಶವಾಣಿ ನಿಮಗೆ ನಿಮ್ಮ ಬದುಕಿನಲ್ಲಿ ಜೀವನದ ದಿಕ್ಕನ್ನೇ ಬದಲಾಗೋ ಹಾಗೆ ಮಾಡ್ತು. ಹೌದು ಸರ್, ಆರ್ಥಿಕವಾಗಿ ಮುಂದುವರಿಯೋ ಹಾಗೆ ಮಾಡಿದೆ, ಜೊತೆಗೆ ಸಾಮಾಜಿಕವಾಗಿಯೂ ನೀವು ಎಲ್ಲರಿಗೂ ಪರಿಚಿತರಾಗಿದ್ದೀರಿ. ಹೌದು ಸರ್. ಇನ್ನೊಂದ್ಸಲ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳಿ, ರೈತರು ಮಾತಾಡುವಂತಹ ಅಭಿಲಾಷ ಇರೋರು ಮಾತಾಡ್ಬೋದು ನಿಮ್ಮ ಜೊತೆ. 9741030469 9741030469 9741030469 ಒಳ್ಳೆಯದು ನಿಂಗರಾಜ ಕೊಟ್ರೆ. ಇದೇ ರೀತಿಯ ನಿಮ್ಮ ಪ್ರಯತ್ನಗಳು ಮುಂದುವರಿಲಿ. ರೈತರನ್ನ ಉದ್ದೇಶಿಸಿ ರೈತರ ಒಂದು ಅಭಿವೃದ್ಧಿಗಾಗಿ, ಜೊತೆಗೆ ಅವರ ಮಾಹಿತಿಗಾಗಿ ನಡೆಸುವಂತಹ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ಬೇರೆಯವ್ರಿಗೂ ಮನವೊಲಿಸಿ ಅಲ್ಲಿಗೆಲ್ಲ ನೀವು ಕರ್ಕೊಂಡು ಹೋಗ್ತಾ ಇರ್ತೀರಿ. ಅಲ್ಲಿ ಇರುವಂಥ ಹೊಸ ತಂತ್ರಜ್ಞಾನಗಳು, ಹೊಸ ಕಾರ್ಯಕ್ರಮಗಳು, ಜೊತೆಗೆ ಸರ್ಕಾರದಿಂದ ಸಿಗುವಂತಹ ಯೋಜನೆಗಳು, ಇವುಗಳ ಬಗ್ಗೆನೂ ಮಾಹಿತಿಯನ್ನು ನೀವು ಮಾಡಿಕೊಡ್ತಾ ಇದ್ದೀರಿ. ಹೌದು ಸರ್. ಈ ರೀತಿ ನಿಮ್ಮ ಒಂದು ಪ್ರಯತ್ನಗಳು ಮುಂದುವರಿಲಿ. ಎಲ್ಲರೂ ಹೆಚ್ಚು ಮಾಹಿತಿಯನ್ನು ಪಡೆದು ಅದನ್ನು ಅಳವಡಿಸಿಕೊಂಡು ಹೆಚ್ಚಿನ ಯಶಸ್ಸನ್ನು ಗಳಿಸಲಿ ಅಂತ ಆಶಿಸ್ತಾ ಈ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿಯ ಅನುಭವ ಕುರಿತು KRಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಮಡುವಿನ ಕೋಡಿಯ ಕೃಷಿಕ MC ನಿಂಗರಾಜೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ರೈತರ ಬೆಳೆ ಸಮೀಕ್ಷೆ ಆಪ್ ಕುರಿತ ಪ್ರಕಟಣೆ. 2021-22 ಸಾಲಿನ ಬೆಳೆ ಸಮೀಕ್ಷೆ ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯು ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬಿಡುಗಡೆ ಮಾಡಿರುತ್ತದೆ. ಸದರೆ ಆಪ್ ಅನ್ನು ಬಳಸಿಕೊಂಡು ಸ್ವತಃ ರೈತರೇ ತಮ್ಮ ಜಮೀನುಗಳಲ್ಲಿ ಬೆಳೆದಿರುವ ಬೆಳೆಗಳ ಸಮೀಕ್ಷೆಯನ್ನು ಮಾಡಿ ವಿವರಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಈ ಆಪ್ನ ವೈಶಿಷ್ಟ್ಯತೆಗಳೇನೆಂದರೆ, ರೈತರ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಮಾಹಿತಿಯನ್ನು ರೈತರೇ ನಿಖರವಾಗಿ ದಾಖಲಿಸಬಹುದು. ಸದರಿ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಬೆಳೆ ವಿಮೆ ಪರಿಹಾರ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ ಯೋಜನೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳಡಿ ರೈತರಿಗೆ ಸವಲತ್ತುಗಳನ್ನು ಒದಗಿಸಲು ಮತ್ತು RTCಯಲ್ಲಿ ಬೆಳೆ ಮಾಹಿತಿ ಅಳವಡಿಸಲು ಬಳಸಲಾಗುತ್ತದೆ. ಆಗಸ್ಟ್ 31, 2021 ರೈತರೇ ತಮ್ಮ ಸ್ವಂತ ಜಮೀನಿನ ಬೆಳೆ ಸಮೀಕ್ಷೆ ಮಾಹಿತಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ರೈತರ ಮುಂಗಾರು ಬೆಳೆ ಸಮೀಕ್ಷೆ 2021-22 ಆಪ್ ಅನ್ನು ಸಾರ್ವಜನಿಕರು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಖಾರೀಫ್ ಸೀಸನ್ ಫಾರ್ಮರ್ ಕ್ರಾಪ್ ಸರ್ವೆ 2021-22 ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ರೈತರು ತಾವು ಬೆಳೆದ ಬೆಳೆ ವಿವರಗಳನ್ನು ಅಪ್ಲೋಡ್ ಮಾಡದಿದ್ದಲ್ಲಿ ಸರ್ಕಾರದಿಂದ ವಿವಿಧ ಯೋಜನೆಗಳಡಿ ನೀಡುವ ಸವಲತ್ತುಗಳನ್ನು ಪಡೆಯುವುದರಿಂದ ವಂಚಿತರಾಗುವ ಸಂಭವವಿರುತ್ತದೆ. ಆದ್ದರಿಂದ ಎಲ್ಲಾ ರೈತ ಬಾಂಧವರು ಹೆಚ್ಚಿನ ಆಸಕ್ತಿಯೊಂದಿಗೆ ಪ್ರಸಕ್ತ ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಜಮೀನಿನ ಬೆಳೆ ಮಾಹಿತಿಯನ್ನು ತಾವೇ ಖುದ್ದಾಗಿ ದಾಖಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಕೃಷಿ, ತೋಟಗಾರಿಕೆ, ರೇಷ್ಮೆ ಹಾಗೂ ಕಂದಾಯ ಇಲಾಖೆ ಕಚೇರಿ ಅಥವಾ ಆಯಾ ಗ್ರಾಮಗಳಿಗೆ ನಿಯೋಜಿಸಲಾಗಿರುವ ಖಾಸಗಿ ನಿವಾಸಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715 ಸಂಪರ್ಕಿಸಬಹುದಾಗಿದೆ. ಮತ್ತೊಮ್ಮೆ ಗಮನಿಸಿ, ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715 ಸಂಪರ್ಕಿಸಬಹುದಾಗಿದೆ.

ಹಾಡಿದರೆ ಆಗಲೇ ಕೇಳ್ಯಾನು ಹಾಲ ಹಂಬಲವ ಮರೆತಾನು ಹಾಲ ಹಂಬಲವ ಮರೆತಾನು ಕಂದನಿಗೆ ಜೋಗುಳದಾಗತಿ ಮುದ್ದ ಹತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ ಎತ್ತಿಕೊಳ್ಳೆಂಬ ಹಠವಿಲ್ಲ ಎತ್ತಿಕೊಳ್ಳೆಂಬ ಹಠವಿಲ್ಲ ನಿನ್ನ ಎತ್ತಿಕೊಳ್ಳೆಂಬ ಹಠವಿಲ್ಲ ನಿನ್ನ ಹತ್ತು ಮಕ್ಕಳು ಇರಬಹುದು ಬೆಟ್ಟಿಳಿಯುತ್ತ ಬಂದಾಳೆ ಚಾಮುಂಡಿ ಹುಟ್ಟಿರೋಲಂಗ ಹುಲಿ ಚರಮ ಹುಟ್ಟಿರೋಲಂಗ ಹುಲಿ ಚರಮ ಚಾಮುಂಡಿ ಎತ್ತ ತಾಯೇ ನಿನ ಪಯಣ ನೋಡ್ಯಾಳೆ ಬೆಟ್ಟ ಬಿಟ್ಟಿಳಿದಾಳೆ ಎತ್ತ ಚಾಮುಂಡಿ ನಿನ ಪಯಣ ಎತ್ತ ಚಾಮುಂಡಿ ನಿನ ಪಯಣ ಮೈದೂರ ದೊರೆಗಳರ ಮನೆಯಲ್ಲಿ ಗುರು ಪೂಜೆ ಬರುತ್ತಾಳೆ ಸ್ವಯಂ ಬರುತ್ತಾಳೆ ಹಾದಿಯ ಗುಡಿಸಿರಿ ಮುತ್ತು ರತ್ನಗಳ ಹರಡಿರಿ ಮುತ್ತು ರತ್ನಗಳ ಹರಡಿರಿ ಚಾಮುಂಡಿ ಮಲಸೋರ ಮನೆಯ ಮುರಿದಾಳ ಕಾಗಿನ ಸೀರೆ ಮೊಳಕಾಲಿಗರಸಿನ ಕಣಕದಿರಯ್ಯ ಕಿಡಿಗಣ್ಣಿ ಕಣಕದಿರಯ್ಯ ಕಿಡಿಗಣ್ಣಿ ಚಾಮುಂಡಿ ಮಲತೋರ ಮನೆಯ ಮುರಿದಾಳ ಜಾಗರಾವಾಡೋನೆಯಳೆನಾಗ ಜಾಗರಾವಾಡೋನೆಯಳೆನಾಗ ಏಳೆಡೆ ಸರ್ಪ ತಾಯಿ ಚಾಮುಂಡಿಗೆ ಬಿಸಿಲೆಂದು ಚಾಮುಂಡಿಯ ಕೊಟ್ಟಿನ ಬೆಳಕಿಗೆ ಎಪ್ಪತ್ತೊಂದುಲ್ಲೆ ಬೆದರಿದು ಎಪ್ಪತ್ತೊಂದುಲ್ಲೆ ಬೆದರಿ ಬೆಟ್ಟವ ಸೇರಿ ಒಪ್ಪತ್ತಿನೇವ ಮರೆತಾವೋ. ದವನವ ತಂದಿವು ನೀ ಒಪ್ಪಿಸಿಕೊಳ್ಳಮ್ಮ ಹರಕೆಯ, ಒಪ್ಪಿಸಿಕೊಳ್ಳಮ್ಮ ಹರಕೆಯ ಚಾಮುಂಡಿ ಬಂದು.